ರೀ ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ್ದು ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ? 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗೆ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಓ ಚಂದ್ರಣ್ಣ. ಓಹೋ ಬಾ ಸುಬ್ಬಣ್ಣ. ಅಲ್ಲಪ್ಪ, ಏನ್ ಬೆಳಗಾಯ್ತ ಈಗ? ನನಗೂ ಬೆಳಗಾಯ್ತು, ಎಲ್ಲರಿಗೂ ಬೆಳಗಾಯ್ತು ಕಣ. ಏನ್ ಮಕ ಪಳ ಪಳ ಪಳ ಅಂತ ಹೊಳಿತಾ ಇದಲ್ಲ. ಹಂಗಲ್ಲ ಕಣಪ್ಪ, ನೀನ್ ಯಾವಾಗಲೂ ಒಳ್ಳೆ ನಿದ್ದೆ ಮಂಪ್ರಲ್ಲ ಇರ್ತೀಯಲ್ಲ. ಅಯ್ಯೋ, ಅದಕ್ಕೆ ಈ ಬೆಳಗಾಯ್ತ ಅಂತ ಕೇಳ್ದೆ. ಅಯ್ಯೋ, ನಿದ್ದೆ ಸರಿಯಾಗಿ ಆಯ್ತಲ್ಲ ಕಣ್ ಸುಬ್ಬಣ್ಣ. ಈ ಪಕ್ಷ ಎಲ್ಲ ಆಯ್ತಲ್ಲಪ್ಪ, ನಮ್ ಏಮಣ್ಣ ಏನ್ ಮಾಡ್ತಿದ್ದ, ಕರ್ದ ಮನೆಗೆಲ್ಲ ಹೋಯ್ತಿದ್ದ. ಆಮೇಲೆ ನಾನು ಜೊತೆಲಿ ಇರ್ತಿದ್ನಲ್ಲಪ್ಪ, ನನ್ನು ಕರ್ಕೊಂಡೋಗಿ ಪಕ್ಕದಲ್ಲೇ ಕೂರಿಸ್ಕೊಂಡಿರನು. ಆಯ್ತಾ, ಊಟ ಜಾಸ್ತಿ ಆಗ್ಬಿಟ್ಟು ಒಂಥರ ಮಂದ ಆಗ್ಬಿಟ್ಟದೆ. ಈಗ್ಲೂ ಪಕ್ಕದಲ್ಲೇ ಕೂತವನ್ನೇ ಒಳ್ಳೆ ಗುಮ್ಮ ನಂಗೆ. ನಾನು ಕೇಳ್ತಾ ಇದ್ದೀನಿ ಮಾತಾ, ಕರೆದ ಮನೆಗೆಲ್ಲ ಹೋಯ್ತಿದ್ದ, ನಾನು ಕರ್ಕೊಂಡು ಹೋಯ್ತಿದ್ದ ಅಂದ್ರೆ ನಾವು ಅವ್ರ ಮನೆಗೆ ಹೋಗ್ಬೇಕು, ಅವರು ನಮ್ಮ ಮನೆಗೆ ಬರ್ಬೇಕಲ್ವಾ? ಮತ್ತೆ ನಾವು ಯಾರ ಮನೆಗೂ ಹೋಗ್ದನೆ, ನಾವು ನಮ್ಮ ಮನೆಗೆ ಯಾರು ಬರ್ದನೆ, ನಾವು ನಾವೇ ಹಬ್ಬ ಮಾಡ್ಕೊಂಡ್ರೆ ಹಬ್ಬ ಆದದ ಅದು. ಆಮೇಲೆ ಚಂದ್ರಣ್ಣ ಸುಬ್ಬಣ್ಣ, ಹಿಂಗ ಅಂತಾನೆ, ನಾನು ಹೋಗೋ ಕೂಟ್ರು ತಗೊಂಡು ಹಿಂಗ್ ಹೋಗೋ ದಾರಿಲೇ ನಿಂತಿರೋನು. ಯಾಕೆ ಅಂದ್ರೆ ಹೋಗೋನಾಗಿ ಹಿಂದೆ ಕೂರ್ಸ್ಕೊ ಹೋಯ್ತಾನೆ ಅಂತ ಗ್ಯಾರಂಟಿ ಬಿಟ್ಟು. ನೋಡು ಸುಬ್ಬಣ್ಣ, ನನಗೆ ಇಟ್ಟ ಪಿಟ್ಟಿಂಗ ನಮ್ ಏಮಣ್ಣ. ಅಲ್ಲ ಕಣಪ್ಪ ರಾಜಣ್ಣ, ಅಲ್ಲ ಕಣಪ್ಪ, ನೀನು ತಡಿಕೊಂಡು ತಡಿಕೊಂಡು ಬರ್ತಾನೆ ಇದೀಯಾ? ಏನ್ ಕಮಲಕ್ಕ ಎಲ್ಲಿ ಕಾಣ್ತಿಲ್ವಲ್ಲ, ಇನ್ನು ಅಟ್ಟಿ ಬಾಗ್ಲು ತೆಗ್ದೇ ಇಲ್ವಲ್ಲ, ಏನ್ ಸಮಾಚಾರ ಅಂತ. ನೋಡಪ್ಪ ಅವಳು ಸಿರಿಯಾ ಕೈಲಿ ದೊಡ್ಡ ಕವರ್ ಬೇರೆಯ ಎಲ್ಲ, ಏನೋ ದೊಡ್ಡ ಬ್ಯಾಗ್ ಇರಂಗದೆ, ಏನೋ ಸನ್ಮಾನ ಆಗಿರಂಗದೆ. ಓ ಏನ್ರಪ್ಪ, ಎಲ್ಲ ಆಗ್ಲೇ ಬಂದ್ರ? ಓ ನಾನ್ ಎಲ್ಲೋಗಿದ್ದೆ ಗೊತ್ತಾ? ಗೊತ್ತು ಬಿಡು, ಸನ್ಮಾನ ಮಾಡಿಸ್ಕೊಳ್ಳೋಕೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಹೇಳ್ದೆ. ಗೊತ್ತಾಗದಿಲ್ವ, ಸಾಂತಕೋಗಿ ಏನೋ ಮನೆಗ್ ಸಾಮಾನ್ ತಗೊಂಬಂದಿರಂಗದೆ. ಏ ಸುಮ್ನಿರೋ, ಇವತ್ತು ಮಹಿಳಾ ಕೃಷಿಕರ ದಿನಾಚರಣೆ ಅಲ್ವಪ್ಪ. ನಾನು ಈಗ ಕೈನಾಗೆ ಸಾಲು, ಅದೊಂದ್ ಏನೋ ಒಂದು ಹಣ್ಣಿನ ಬುಟ್ಟಿ ಮಾಡಕ್ ಕೊಟ್ಟವ್ರು ನೋಡು, ಕಾಣಿಸ್ತಾ ಐತೆ. ಸನ್ಮಾನ ಮಾಡಿದ್ರು ಕಣ್ಣ ನಂಗೆ. ಒಳಗ ಅದು ಮೈಸೂರು ಪ್ಯಾಟರ್ನ್ ಅದೇ ಮೈಸೂರು ಪ್ಯಾಟ ಅಲ್ಲಕವ, ಅದ್ ಯಾಕೆ ನಿಂಗೆ ಗೊತ್ತಾಯ್ತಿಲ್ಲ ಪೇಟ? ಅದು ನಾನೆಲ್ಲ ಮೈಸೂರು ಪಾಕ್ ನೀನು ಗುರುತು ಹಿಡಿತಿದೇನೋ. ಅದು ಒಂದು ಪ್ಯಾಕ್ ಹಾಕವ್ರಲ್ಲಪ್ಪ ಗಮ್ ಅಂತಿಲ್ವಾ? ಸದ್ಯ ಪೇಟ ಹಾಕೋರು ಅಂತಂದ ಕೊಡಿಲಿ ಹಾಕ ನೋಡ್ತೀನಿ ಸರಿಯಾಗಿದ್ದ ಇಲ್ವ ಅಂತ ಅನ್ನಕ್ಕಿಲ್ವಾ? ಸುಮ್ನಿರೋ, ಅಲ್ಲಿ ನಾನ್ ಯಾಕೆ ಕೊಡ್ಲಿ ಚಂದ್ರಣಂಗೆ ರೆಡಿ ಆಗ್ಬಿಟ್ಟವಳೆ. ಸರಿ ಬಿಡವ ನೋಡು. ಅಲ್ಲ ದುಡ್ಡ ಕಮಲಕ್ಕ ಈಗ್ಲಿಂದ ದುಡ್ಡು ಉಳಿಸ್ತಾರೆ ಅಂದ್ರೆ ಇವರು ವಸ್ತುನೇ ಉಳಿಸ್ತಾವ್ರೆ. ಏಮಣ್ಣ ನೀನು ಸರಿಯಾಗಿಳ್ದೆ, ಏನೋ ವಿಶ್ವೇಶ್ವರಯ್ಯನವರು ದಿನ ಹಾಕೊಳ್ಳವ್ರು ಅನ್ಬಿಟ್ಟು ಕಮಲಕ್ಕ ದಿನ ಹಾಕೊಂಡು ಕುತ್ಕೊಳಕ್ಕದ. ಈಗ ಒಂದ್ ಸಮಸ್ಯೆ ಇದೆ, ಈ ಪೇಟಾಗಳು ಹೆಂಗಪ್ಪ ಒಂದ್ ತಲೆ ಸೈಜ್ಗೆ ಮಾಡಿರ್ತಾರೆ. ಈಗ ಕಮಲಕ್ಕ ಪೇಟ ಇಟ್ಕೊಂಡು ಹುಡುಗನ ಹುಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಪೇಟ ತಗೊಂಡ್ಬಿಟ್ಟವಳೆ ಅದಕ್ಕೆ ತಕ್ಕಿರೋ ತಲೆ ಇರೋ ಅಂತ ಅಳಿಯ ಸಿಗ್ಬೇಕು. ಸುಬ್ಬಣ್ಣ ಅವ್ರ ಪೇಟ ಹಾಕದ್ ಮೇಲೆ ತೆಗೆದ್ ನೋಡ್ದೆ ಹಿಂದೆ ಒಂದು ಉಕ್ ಕೊಟ್ಟವ್ರು ನೋಡಿಲಿ ಸೈಜ್ ನಾವ್ ಯಾವ್ದು ಬೇಕದ ಮಾಡ್ಕೋಬಹುದು. ಬುದ್ಧಿವಂತೆ ಬಿಡು ನೀನ್ ಈಗ ಫಂಕ್ಷನ್ ಗಳಿಗೆ ಹೋದಾಗ ಪೇಟ ಹಾಕ್ತಾರೆ ಪೇಟನ ದಿನ ಹಾಕತ್ತಿದ್ರಂತ ಮುಂಚೆ ಕೆಲವು ವ್ಯಕ್ತಿಗಳಿದ್ರು ಪೇಪರ್ ನಾಗ ಒಂದಿನ ಬಂದಿತ್ತು ಯಾರ್ಯಾರು ಪೇಟ ಹಾಕತ್ತಿದ್ರು ಅಂತ. ಓ ಹೌದಾ ನಿಂದು ಹೆಸರಿತ್ತ ನೋಡಪ್ಪ ರಾಜಣ್ಣ ಆಗಿನ ಕಾಲದಾಗ ಇದ್ದಿದ್ರೆ ಬರೋದೇನಕ್ಕ ಸುಬ್ಬಣ್ಣ ಇರಪ್ಪ ಇಲ್ಲಿ ಓಸಿಯ ಸ್ಟೇಟಸ್ ನಮ್ಮ ಕಮಲಕ್ಕ ಹಾಕೊಂಡ್ಬಿಟ್ಟವಳೆ ಇದೇನ ಇದು ಬುಂಡಿಗಿಂತ ಪ್ಯಾಟ್ವ ದೊಡ್ಡದಾಗದಲ್ಲ ಹೊಟ್ಟೆ ಕಿಚ್ಚು ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ ಈಗ ನಂಗೆ ಹೊಟ್ಟೆ ಕಿಚ್ಚು ಕಮಲಕ್ಕ ನಿಂಗ್ ಸನ್ಮಾನ ಆಗಿಲ್ವಲ್ಲ ಕಮಲಕ್ಕ ಈಗ ಚಂದ್ರಣ್ಣ ಕೇಳು ಇವತ್ತಿನ ದಿನ ಏನದೆ ಸನ್ಮಾನ ಮಾಡೋರೆ ಸಂತೋಷದ ವಿಷಯ ನಾವು ವಸಿ ಅರ್ಥ ಮಾಡ್ಕೋಬೇಕು. ಕೃಷಿಯಲ್ಲಿ ಮಹಿಳೆಯರು ಆ ಕಾಲದಿಂದಾನು ಮಾಡ್ತಾನೆ ಬಂದಿದ್ದಾರೆ ಕೃಷಿಗೆ ಸಂಬಂಧಪಟ್ಟ ಕೆಲಸಗಳು. ಈಗ ಒಕ್ಕಣೆ ಮಾಡುವಂಥ ಸಂದರ್ಭದಲ್ಲಿ ಸಸಿ ಮಡಿ ಮಾಡುವಂಥ ಸಂದರ್ಭದಲ್ಲಿ ಸಸಿ ನೆಡೋ ಅಂತ ಸಂದರ್ಭದಲ್ಲಿ ನಾಟಿ ಮಾಡೋ ಸಂದರ್ಭದಲ್ಲಿ ಮಾಡೋದು ಆಮೇಲೆ ಎಲ್ಲ ಹಸನ್ ಮಾಡಿಬಿಟ್ಟು ಅದನ್ನ ಪೇಟೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಮಾಡ್ಕೊಡ್ತಾ ಇದ್ರು. ಆದ್ರೆ ಯಾವುದನ್ನು ಜನ ಲೆಕ್ಕಕ್ಕೆ ತಗೋತಾ ಇರ್ಲಿಲ್ಲ. ಇತ್ತೀಚೆಗೆ ಏನಾಗದೆ ಸರ್ಕಾರನು ಘೋಷಣೆ ಮಾಡಿದೆ 30% ನೀವು ಅವ್ರಿಗೆ ಕೊಡಲೇಬೇಕು ಅಂತ. ಈಗ ಸಹಾಯಧನ ಆಗಲಿ ಯೋಜನೆಗಳಾಗಲಿ ಮಹಿಳೆಯರನ್ನು ಒಳಗೊಂಡಾಗಿರ್ಬೇಕು ಅಂತ. ಆಮೇಲೆ ಪ್ರಧಾನಮಂತ್ರಿಗಳು ಒಂದು ಆವಾಸ್ ಯೋಜನೆ ಅಂತ ತಂದರು. ಆಗ ಮಹಿಳೆಯರ ಹೆಸರಲ್ಲೂ ಮನೆ ಪತ್ರಗಳು ಜಮೀನ್ ಪತ್ರಗಳು ಇರಬೇಕು ಅಂತ ಅವ್ರು ಹೇಳಿದ್ರು. ಅಪ್ಪ ಪಕ್ಷದ ಎಫೆಕ್ಟು ಇನ್ನೂ ತೇಗ್ತಾ ಇದೆಯಾ? ಹಂಗಿರ್ಲಿ ಇರ್ಲಿ ಇರ್ಲಿ ಈಗ ವಸಿ ಕೇಳು. ಆಮೇಲೆ ಇವ್ ನೋಡಪ್ಪ ಇವನು ತೇಗ್ತಿಲ್ಲ ಏಮಣ್ಣ ನೀ ಸುಬ್ಬಣ್ಣ ಮಾತಾಡ್ತಾ ಇದೆಯಲ್ಲ ನಿನ್ ಮಾತಿಗೆ ಎಫೆಕ್ಟ್ ಕೊಡ್ತಾ ಇರೋದು ಎಫೆಕ್ಟ್ ಕನ್ನಣ ಚಂದ್ರಣ್ಣ ಅವತ್ತಿಂದ ಹೇಳ್ತಿದ್ದೆ ಯಾಕಪ್ಪ ನಿನಗೆ ಗಟ್ಮುಟ್ಟಾಗಿದ್ದಿ ಅಂದ್ರೆ ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಅಂತ ಹಂಗೆ ನನ್ ಬಾಡಿಲು ಆಗಾಗ ಸೌಂಡ್ ಬರ್ತದೆ. ಸರಿ ಬಿಡಪ್ಪ ಇರ್ಲಿ ಬಿಡು ಒಳ್ಳೇದೇ. ಆದ್ರೆ ಈಗ ಕಾಲ ಬದಲಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಚಟುವಟಿಕೆಗಳಲ್ಲೂ ಮಹಿಳೆಯರ ಪಾತ್ರ ಇದ್ದೇ ಇದೆ. ಕೆಲವರಂತೂ ಯಾವ ಬಿತ್ತನೆ ಹಾಕಬೇಕು ಅಥವಾ ಯಾವ ಬೆಳೆ ಹಾಕಬೇಕು ಬಿತ್ತನೆ ಬೀಜ ಎಲ್ಲಿಂದ ತರಬೇಕು ಕೆಲವು ಕಡೆ ಶೇಖರಣೆ ಮಾಡುವಂಥದ್ದು. ಆಮೇಲೆ ಮೌಲ್ಯವರ್ಧನೆ ಇದೆಯಲ್ಲ ರಾಜಣ್ಣ, ಮೌಲ್ಯವರ್ಧನೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಯಾವುದೇ ಒಂದು ಉತ್ಪನ್ನಗಳು ಕೃಷಿ ಉತ್ಪನ್ನಗಳು ಮಾರಾಟ ಆಗೋಷ್ಟು ಆಯ್ತವೆ ಅವು ನಷ್ಟ ಆಗದೆ ಇರೋ ಹಂಗೆ ಕಾಪಾಡ್ಕೊಳ್ಳುವಂಥದ್ದು. ಆಮೇಲೆ ಮುಂದಿನ ಬೆಳೆಗೆ ಈಗೆಲ್ಲ ತಳಿ ಸಂರಕ್ಷಣೆ ಏನಾದರೂ ದೇಸಿ ತಳಿಗಳ ಬಿತ್ತನೆ ಬೀಜ ಇವೆ ಅಂದರೆ ಅದಕ್ಕೆ ಕಾರಣ ಮಹಿಳೆಯರೇ. ಅವರೇ ಅದನ್ನು ಅದಕ್ಕೆ ಬೇಕಾದಂಥ ಈ ಬೂದಿ ಮಿಶ್ರಣ ಮಾಡಿ ಹಾಕೋದು, ಇಲ್ಲ ಅಂದರೆ ಹಸಿ ಅವು ಗಾಳಿ ಬೆಳಕು ಆಡದಂಗೆ ಕೆಟ್ಟೋಗದಂಗೆ ಹುಳು ಉಪ್ಪಟೆ ಬರದೇ ಇರೋ ಹಂಗೆ ಅದನ್ನು ಕಾಪಾಡಿ ಇಟ್ಕೊಳ್ಳೋವಂಥದ್ದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಾಕ್ಬೇಕಾದಂಥ ಸಂದರ್ಭದಲ್ಲಿ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ತೆಕ್ಕೊಡೋದು, ಉಳಿದಿದ್ದನ್ನ ಪುನಃ ಅದನ್ನ ವಸಿ ಮಿಕ್ಸಿ ಅದನ್ನ ಇಡೋದು. ಸಾಸಿವೆ ಡಬ್ಬಿಯಿಂದ ಕಾಸ್ತ ಕೊಡ್ತಾರಲ್ಲ ಹಂಗೆ ಬೀಜದ ಮಡಿಕೆಯಿಂದ ಎಷ್ಟು ಬೇಕೋ ಅಷ್ಟೇ ದುಂದು ಮಾಡಬೇಡಿ ಅನ್ಕೊಂಡು. ಹಂಗಾಗಿ ತಳಿ ಸಂರಕ್ಷಣೆ ಆಗ್ಬೋದು, ಮೌಲ್ಯವರ್ಧನೆ ಆಗ್ಬೋದು, ಮಾರಾಟ ತಿಳುವಳಿಕೆ ಆಗ್ಬೋದು. ಆಮೇಲೆ ಸಲಹೆ ಸೂಚನೆಗಳನ್ನು ಈಗಲೂ ಸಹ ಎಷ್ಟೋ ಜನ ಶಿಕ್ಷಣ ಪಡೆದ ಮಹಿಳೆಯರು ಸಹ ಅವರವರ ಗಂಡಂದಿರ ಜೊತೆ ಅಥವಾ ಆ ಕುಟುಂಬದ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಕೃಷಿನಲ್ಲಿ ಆಸಕ್ತಿ ತೋರಿಸ್ತಾವ್ರೆ. ಆಮೇಲೆ ಮಂಡ್ಯದಲ್ಲಿ ನೀನ್ ಹೇಳ್ತಿದ್ಯಲ್ಲಪ್ಪ ಈಗ ಟ್ರ್ಯಾಕ್ಟರ್ ಮೊದಲುಗೊಂಡು ಓಡಿಸ್ತಾರೆ ಈಗ ಮಹಿಳೆಯರು. ಏನಾದ್ರೂ ಒಂದು ಕೃಷಿ ಕೆಲಸಗಳಿಗೆ ಸಂಬಂಧಪಟ್ಟಾಗೆ ಉಸ್ತುವಾರಿ ಹಾಕ್ಸುವಂಥದ್ದು. ಆಮೇಲೆ ಎಷ್ಟೋ ಕಡೆ ಮಹಿಳಾ ಪ್ರಧಾನ ಕೃಷಿ ಕುಟುಂಬಗಳು ಬಹಳ ಯಶಸ್ವಿಯಾಗಿ ಬದುಕ್ತಾ ಇರೋದನ್ನ ನಾವು ನೋಡ್ಬೋದು. ಹಂಗಾಗಿ ದಿನಾಚರಣೆಗೆ ಕಮಲಕ್ಕನು ಯಾವ್ದ್ರಲ್ಲೂ ಏನ್ ಕಡಿಮೆ ಇಲ್ಲ. ಆಯ್ತಾ, ಕಮಲಕ್ಕನ್ಗೆ ನಾವೆಲ್ಲ ಒಂದು ಚಪ್ಪಾಳೆನೆ ಹೊಡಿಬೇಕೀಗ. ಹೊಡಿಯಪ್ಪ ಒಂದ್ ಚಪ್ಪಾಳೆ, ಬರೀ ಚಪ್ಪಾಳೆ ಹಾಕದ್ರ ಆದದಪ್ಪ. ಅಲ್ಲಿ ಹೋಗ್ಬಿಟ್ಟು ರಾಜಣ್ಣ ಇದಲ್ಲಪ್ಪ ಸರ್ಕಲ್, ಆ ಸರ್ಕಲ್ ಅಲ್ಲಿ ಒಂದ್ ಆರನ ತಂದ್ಬಿಡು ಕಮಲಕ್ಕ ನಾವು ಹಾಕಮ್ಮು ಜೊತೆ ಮನೆಯವ್ರನ್ನೆಲ್ಲ ಕರ್ಕ ಬಂದ್ಬಿಡೋಣ ಬಿಡು. ಎಲ್ಲ ಮಹಿಳೆಯರು ನೋಡ್ಬಿಟ್ಟು ಕಮಲಕ್ಕಂಗೆ ಈ ಸನ್ಮಾನದ ಹಿಂದೆ ಪಟ್ಟಿರೋ ಶ್ರಮ ಏನದೇ ಅಂತ ಗೊತ್ತಾಗ ಅವ್ರಿಗೋಸಿ ಬುದ್ಧಿ ಬರ್ಲಿ. ತಲೆ ಬಿಸಿ ಮಾಡ್ಕೊಂಡಿರಿ ರೈತ ಸಂಪರ್ಕ ಕೇಂದ್ರದಲ್ಲಿ ಅವರು ನಮ್ಮ ಅಧಿಕಾರಿಗಳೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಕರೆದವ್ರೆ ಬನ್ನಿ ನೀವು ಎಲ್ಲ ಸುಬ್ಬಣ್ಣ ಹೇಳ್ತಿದ್ದ ಚಂದಾಗಿ ಹೇಳ್ದ. ಈಗ ಕೃಷಿ ಅಂದ್ರೆ ಏನು, ಕೃಷಿಲಿ ನಮ್ಮ ಹೆಣ್ಮಕ್ಳ ಪಾತ್ರ ಏನು ಅಂತ. ಸುಬ್ಬಣ್ಣ, ನಾನು ಈ ಕಳೆದ ವರ್ಷ ಹೋಗಿದ್ದೆ ಕಣಪ್ಪ ಭಾಷಣ ಕೇಳಕ್ಕೆ, ಇದೇ ರೈತ ದಿನ ಅದು ಇದು ಅಂತ ಮಾಡ್ತಾರಲ್ಲಪ್ಪ ಅವಾಗ ಹೇಳ್ತಾ ಇದ್ರಲ್ಲಿ ಏನು ಅಂತಂದ್ರೆ, ಕೃಷಿ ಕಂಡಿಡ್ದವಳು ಹೆಣ್ಣಿಯೇ ಹೌದು ಆಯ್ತಾ, ಗಂಡಲ್ಲ ಹೌದು ಆಯ್ತಾ. ಹಾಗಾಗಿ ಆ ರೈತ ಮಹಿಳೆಯರನ್ನು ಗೌರವಿಸ್ಬೇಕು, ಮತ್ತಷ್ಟು ಮಹಿಳೆಯರಿಗೆ ಉತ್ತೇಜನ ಕೊಡ್ಬೇಕು ಕಪ್ಪ, ಅವರು ಮುಂದೆ ಬಂದು ಕೃಷಿ ಮಾಡಿದ್ರೆ. ಈಗ ನೀನೇ ಮಾತಾಡ್ತಿರ್ತೀಯ ನೋಡಪ್ಪ, ನೀನು ಅಲ್ಲೂ ಹೋಗ್ಲಿ ಇಷ್ಟೆಲ್ಲ ವಿಷಯ ತಿಳ್ಕೊಂಡಿರೋನು, ಆ ಸನ್ಮಾನ ಸಮಾರಂಭದ ಆ ಫಂಕ್ಷನ್ಗೂ ನೀನು ಹೋಗ್ಲಿಲ್ಲ. ಈ ಕಮಲಕ್ಕ ಒಂದು ಭಾಷಣ ಮಾಡೇ ಇರ್ತಾಳೆ, ಈಗ ಕಮಲಕ್ಕನವರು ನಮ್ಮನ್ನ ಉದ್ದೇಶಿಸಿ 2 ನಿಮಿಷ ಭಾಷಣ ಮಾಡಬೇಕೆಂದು ಕೋರಿಕೆ ಏನಪ್ಪ? ಆಯ್ತು ಬಿಡು ಸುಬ್ಬಣ್ಣ, ಏನ್ ಭಾಷಣ ಮಾಡಿದ್ರೆ ಏನ್ ಬಂತಣ್ಣ, ಇವನೇನಿದ್ರು ಬರೀ ಅಲ್ಲಿ ಹೋಗು ಕುರಿ ಕರ ಸೇಮೆ ತಿನ್ನು ಟೀ ಕುಡಿ ಹಿಂಗೆ ಮಾಡ್ಕೊಂಡು ಕಾಲ ಕಳೀತ. ಸುಬ್ಬಣ್ಣ ಹೇಳೋದೆಚ್ಚ, ನೀ ಮಾತಾಡೋದೆಚ್ಚ, 2 ನಿಮಿಷ ಹೇಳವ, ಅದ್ ಏನ್ ಅನ್ಸುತ್ತೆ ನಿನಗೆ? ತಿಮ್ಮಕ್ಕ ಅಷ್ಟೊಂದು ಮರಗಳಾಕವಳೆ, ಹೌದು ಅವಳಿಗೆ ಯಾರು ಹೇಳಿದ್ರ ಮರ ನೆಡು ಅಂತ? ಇಲ್ಲ, ಏನು ಫಲಾಪೇಕ್ಷೆ ಇಲ್ಲ, ಮಗ್ಗಿಡ ನೆಟ್ಲು. ಹೌದು, ಇವತ್ತಿಗೆ ಜನ ಎಷ್ಟು ಕೊಂಡಾಡ್ತಾರ ಅವಳನ್ನ, ಅವಳು ನೆನ್ಸ್ಕೊ ಒಂದೆರಡು ಮಾತು ಬಿಡು ಹಂಗಿಯೇ. ಏನಿದಣ್ಣ ಭಾಷಣ ಮಾಡಕ್ಕೆ? ಅಲ್ಲ, ಈಗ ಸುಬ್ಬಣ್ಣ ಹೇಳ್ದಂಗೆ ಈಗ ನನಗೆ ನಮ್ಮ ಅಜ್ಜಿ ಜ್ಞಾಪಕ ಬರ್ತದೆ. ನಮ್ಮ ಅಜ್ಜಿ ಏನ್ ಮಾಡ್ತಿದ್ಲು ಅಂತ ಅಂದ್ರೆ, ಈ ಹೊಲ್ಗಳ ಬದ್ಗಳ ಮೇಲೆ ಎಲ್ಲವ ಈ ಹಾಲದ ಕೊನೆ ತಗೊಂಡೋಗಿ ನೀಡೋದು, ಆಮೇಲೆ ಏನಾರು ಹಲಸಿನ ಬೀಜ ಬಂದ್ರೆ ಹಲಸಿನ ಗಿಡ ಮಾಡ್ಬಿಟ್ಟು ನೀಡೋದು. ಹಂಗ ನಾಲ್ಕು ಹಲಸಿನ ಮರ ನೆಟ್ಟಿರೋದಕ್ಕೆ ಇವತ್ ನಾವೆಲ್ಲ ತಿನ್ನಂಗ ಆಯ್ತದೆ ಆಯ್ತಾ? ಅವತ್ತೆಲ್ಲ ಹಂಗೆ ಕುಂತ್ಕೊಳ್ತಿರ್ಲಿಲ್ಲ. ಈಗ ನಾನು ಚಿಕ್ಕವ್ರಿದಾಗ ನಾನು ನೋಡ್ತಿದ್ನಲ್ಲ, ಆಮೇಲೆ ನಮ್ಮ ಅವನು ಮಾಡ್ತದೆ ಇಲ್ಲ ಅಂತ ಅಲ್ಲ, ಆದ್ರೆ ನಮ್ಮ ಅಜ್ಜಿ ಮಾಡಿದಷ್ಟು ನಮ್ಮ ಅವ್ವ ಕೃಷಿಗೆ ಇಳಿತಿಲ್ಲ. ಈಗ ವಿದ್ಯಾವಂತರು ಇಳಿತಾವ್ರೆ ಅಂದ್ರೆ ಇವರು ವ್ಯವಹಾರಿಕವಾಗಿ ಇಳಿತಾವ್ರೆ, ಲಾಭ ನಷ್ಟ ಲೆಕ್ಕಾಚಾರ ಇಳಿತಾವ್ರೆ. ಅವ್ರಿಗೆ ಲಾಭ ನಷ್ಟ ಅದೇನು ಇಲ್ಲ, ಕೃಷಿ ಅಂದ್ರೆ ಕೃಷಿ. ಏಮಣ್ಣ ನೀನ್ ಹೇಳದ್ ನಿಜ, ಮೊದ್ಲು ಏನಿತ್ತು ದುಡಿಮೆನಲ್ಲಿ ಪಾಲಿತ್ತು, ಆದ್ರೆ ಗಳಿಕೆಯಲ್ಲಿ ಪಾಲಿರ್ಲಿಲ್ಲ. ಆಮೇಲೆ ಆ ದುಡಿಮೆ ಹೆಂಗ್ ಸಾಗ್ಬೇಕು, ಕುಟುಂಬ ಹೆಂಗ್ ನಡಿಬೇಕು, ಅದ್ರಲ್ಲೆಲ್ಲ ಯಾರನ್ನು ಅಭಿಪ್ರಾಯ ಕೇಳ್ತಿರ್ಲಿಲ್ಲ. ಏನಿದ್ರು ನಾವೆಲ್ಲ ಬೆಳ್ಕೊಂಬತ್ತೀವಿ, ಅದನ್ನೆಲ್ಲ ನೀನ್ ಬೇಯಿಸಿ ಹಾಕು, ನಾವ್ ಮಾರಾಟ ಮಾಡ್ಕೊಂಬತ್ತೀವಿ, ನಿನ್ಗೆ ಏನ್ ಬೇಕೋ ತಗೋ, ಸೀರೆ ಒಡವೆ ಹಿಂಗೆ ಇರೋ. ಈಗ ಹೆಂಗೆ ಅಂದ್ರೆ ನಾನು ಇಂಥದ್ ಹಾಕ್ಬೇಕು ಅಂತೀವಿ ಅಂತ ಈಗ ಮೊಬೈಲ್ ಬಂದದೆ ಅಲ್ವಾ. ಈಗ ಅವರೇ ಕೆಲವು ಕಡೆ ಹೇಳ್ತಾರಂತೆ, ಈ ಮಾರುಕಟ್ಟೆಯಲ್ಲಿ ನೋಡಿ ಈ ಧಾರಣೆ ಐತಂತೆ, ಹೊಸಿ ತಡೀರಿ 2 ದಿನ ನೋಡವ ಅಂತ. ಹಂಗೇನೆ ಪ್ರತಿಯೊಂದು ತಗದ್ ನೋಡು ರಾಜಣ್ಣ, ನೀನು ಎಷ್ಟು ಆಪವೆ ಅಂತ. ಹೌದಪ್ಪ, ಅದ್ಯಾಕ ನನ್ಗ ಹಾಕೊಂಡಿಲ್ಲ, ಈಗ ಕಮಲಕ್ಕ ಏನ್ ಮಾತಾಡದೆ ವಸಿ ಹೇಳವ, ಅಲ್ಲಿ ನಾವು ತಿಳ್ಕೊಳ್ಳವಾ? ನೀ ಹೇಳಿದ್ದೆ ಹೇಳ್ದೆ ಕಣ್ ಸುಬ್ಬಣ್ಣ. ಈಗ ಏಮಣ್ಣ ಹೇಳಿಲ್ವಾ ನಮ್ಮ ಅಜ್ಜಿ ಹಂಗ್ ಮಾಡ್ತಾ ಇತ್ತು, ಆದ್ರೆ ನಮ್ಮಅಮ್ಮ ಅಷ್ಟು ತೊಡಗಿಸ್ಕೊತಾ ಇಲ್ಲ ಅಂತ. ಅಂದ್ರೆ ಹಿಂದೆ ಏನಿತ್ತು, ಕೃಷಿ ಮನೆ ಬಿಟ್ರೆ ಬೇರೆ ಏನು ಇರ್ಲಿಲ್ಲ. ಆದ್ರೆ ಈಗಿನ ಹೆಣ್ಮಕ್ಳಿಗೆ ಆತರ ಅಲ್ಲ, ಅವರು ಓದಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಮಕ್ಳನ್ನು ಓದಿಸ್ಬೇಕು, ಮನೆ ಕಡೆ ವ್ಯವಹಾರ ನೋಡ್ಬೇಕು, ಕೃಷಿ ಮಾಡ್ಬೇಕು, ಬಂದಿದ್ರಲ್ಲಿ ಲಾಭ ಏನ್ ಬರುತ್ತೆ ನೋಡ್ಬೇಕು. ಮುಂಚೆ ಎಲ್ಲ ಅಂದ್ರೆ ಈಗ ಮಕ್ಳು ವಿದ್ಯೆಗೆಲ್ಲ ಇಷ್ಟು ಖರ್ಚಾಗ್ತಾ ಇರ್ಲಿಲ್ಲ. ಈಗ ನಮ್ಮ ಮಕ್ಳಿಗೆ ಸ್ಕೂಲಲ್ಲಿ ನಾವು ಫೀಸ್ ಕಟ್ಬೇಕು, ಅವುಗಳಿಗೆ ನೇರ ನೆಪ್ ಮಾಡ್ಬೇಕು, ಅದಕ್ಕೆ ಅದಕ್ಕೆ ದುಡ್ಡು ಬರಬೇಕು ಅಂದರೆ ನಾವಿಲ್ಲಿ ಕೃಷಿ ಚೆನ್ನಾಗಿ ಮಾಡಬೇಕು, ವ್ಯಾಪಾರ ಚೆನ್ನಾಗಿ ಮಾಡಬೇಕು, ಮಾರುಕಟ್ಟೆ ಹೆಂಗಿದೆ ಅಂತ ನೋಡಬೇಕು. ಇದ್ರ ಮಧ್ಯೆ ನಮ್ಮನೆ ಗಂಡಸ್ರೂ ನಾವು ಕೆಲಸಕ್ಕೆ ಎಳ್ಕೋಬೇಕು, ಅವ್ರಿಗೂ ನಾವು ಹೋಗಿ ಮಾರುಕಟ್ಟೆ ಅಲ್ಲಿ ಹೇಗಿದೆ ನೋಡಿ, ಇಲ್ಲಿ ಹೇಗಿದೆ ನೋಡಿ ಅಂತ ಕಳಿಸ್ಬೇಕು. ಈ ಮಧ್ಯೆ ಹೆಂಗೋ ನಮ್ಮ ರಾಜಣ್ಣ ಒಂಚೂರು ಯಾವುದೋ ಆ್ಯಪ್ ಎಲ್ಲ ಹಾಕೊಟ್ಟವನ, ಅದರಲ್ಲಿ ಮಾರುಕಟ್ಟೆ ಧಾರಣೆ ನೋಡಿಕೊಂಡು ಇವತ್ತೊಂದು ದಿನ ಎಲ್ಲಿಗೆ ನಾನು ತರಕಾರಿ ಕಳಿಸಿದ್ರೆ ನಂಗೆ ಲಾಭ ಬರುತ್ತೆ ಅಂತ ನೋಡಬೇಕು. ಇಷ್ಟೆಲ್ಲ ಮಾಡೋದಕ್ಕೆ ಏನೋ ಒಂಚೂರು ಗುರುತಿಸ್ಬಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರದವರು ನನ್ನ ಹೆಸರು ಕಳಿಸಿದ್ರಂತೆ, ಅದಕ್ಕೆ ಕರೆದ್ಬಿಟ್ಟು ಸನ್ಮಾನ ಮಾಡಿ. ತಗಿ ಗಾಡಿಯ, ಈಗ ಕಮಲಕ ಹೇಳಿದ ಮಾತ ನಾನು ಒಪ್ಕೊಳಕಿಲ್ಲ. ಕಮಲಕ ಒಬ್ಳೆ ಮಾಡಿದಳ, ಕಮಲಕ ನೋಡ್ಬಿಟ್ಟು ನೋಡಲಿ ಕೊನೆ ಮನೆ ಸಣ್ಣ ಶುರು ಮಾಡ್ಕೊಂಡ್ಲು, ಈ ಕಡೆಗೆ ನಮ್ಮ ಚಂದ್ರಣ್ಣನ ಮನೆಯವರು ಹೆಣ್ತಿನವೆ ಆವಕ್ಕನ ಶುರು ಮಾಡ್ಕೊಂಡೈತೆ ಕೆಲಸವ ಎಲ್ರೂ. ಈಗ ನೀನ್ ನೋಡ್ಬಿಟ್ಟು 4-5 ಜನ ನಮ್ಮೂರಲ್ಲೇ ಶುರು ಮಾಡವ್ರೆ, ಅದೆಲ್ಲ ಗುರುತಿಸಿ ಪ್ರೇರಣೆ ಆಗಿದೆ ಅಂತ ಸನ್ಮಾನ ಮಾಡಿದ್ರು. ಮುಗ್ದೋಯ್ತು ಕಣಪ್ಪ, ಕುಟಿ ಕುಟಿ ತಗಿ, ನೀನು ಪಕ್ಷದೂಟ ಮುಗ್ದೋಯ್ತು ಅಂದ್ರೆ ಕುಟಿ ಕುಟಿ ತಗಿ. ನೀ ಚೆನ್ನಾಗಿ ಕೃಷಿ ಮಾಡೋ ಅಷ್ಟೇ ಸಾಕು. ಅಲ್ಲ ಇವನು ಹೆಂಗೆ ಅಂದ್ರೆ ಇವನು ಆರ ಹಾಕೋದು ಆಮೇಲೆ ಆರ ಕೇಳೋದು, ಇದು ಆರಕ್ಕಾಗಿ ಆರ ಇರ್ಲಿ ಬಿಡು ರಾಜಣ್ಣ. ಈಗ ತುಂಬಾನೆ ಅಲ್ಲ, ಈಗ ಚಂದ್ರಣ್ಣ ಮೊದ್ಲು ಹೆಂಗಿತ್ತು ಅಂದ್ರೆ ನಾವೆಲ್ಲ ನೋಡ್ದಂಗೆ ಸಾಮಾನ್ಯವಾಗಿ ಜಮೀನ್ ಕೆಲಸಕ್ಕೆ ಅಂತ ಗಂಡ ಹೋಗ್ಬಿಟ್ರೆ ಒಂದಿಷ್ಟು ಅವ್ನ ಹೊಟ್ಟೆಗೆ ಏನ್ ಬೇಕೋ ಹೊಟ್ಟೆ ಪಾಡಿಗೆ ಆಳ್ ಮಕ್ಕಳಿಗೆ ಬಸಿ ಊಟ ಗೀಟ ಎಲ್ಲ ರೆಡಿ ಮಾಡಿಸ್ಕೊಟ್ರೆ ಮುಗ್ದೋಗೋದು. ಈಗ ಹಂಗಿರಕ್ ಆಗಕ್ಕಿಲ್ಲ. ಏನ್ ಗೊತ್ತಾ ರಾಜಣ್ಣ, ಇಲ್ಲ ಒಂದೆರಡು ಕುರಿನ ಏನೋ ತಂದು ಮಡಗ್ತಾರೆ, ಇಲ್ಲ ಕೋಳಿ ಮಡಗಿರ್ತಾರೆ, ಇಲ್ಲ ಹಸು ಕರು, ಆಯ್ತಾ? ನಾ ಅದಕ್ಕೇನೋ ಒಂದು ಕೊಟ್ಟಿಗೆದೆಲ್ಲ ನೋಡ್ಬೇಕು, ಹಸು ನಿರ್ವಹಣೆ ಮಾಡ್ಬೇಕು. ಕೆಲವರಂತೂ ಏನ್ ಮಾಡವ್ರೆ, ಸಮಗ್ರ ಕೃಷಿ ಅನ್ಕೊಂಡು ಇತ್ಲಾಗ ರೇಷ್ಮೆ ಅತ್ಲಾಗ ಮೀನುಗಾರಿಕೆ ಇದನ್ನು ಮಾಡಿರ್ತಾರೆ, ಅವುಗಳಿಗೂ ಎಲ್ಲ ನಿಗಾ ವಹಿಸ್ಬೇಕು. ಆಯ್ತಾ? ಇದ ಹೆಂಗೆ ಅಂದ್ರೆ, ಇರೋದ್ ಎರಡೇ ಕೈ. ಈ ದುರ್ಗೆ ಅವತಾರ ತರ ಮಹಿಳೆಯರು ಈಗ ಕೆಲಸ ಮಾಡ್ತಿರೋದು. ಈ ಕಡೆ ಇದ್ರ ಮಧ್ಯ ಮಕ್ಕಳ ಶಿಕ್ಷಣ, ಆಮೇಲೆ ಬೆಳೆ ಮಾರಾಟ, ಈ ತರ ಕೆಲಸಗಳು ಇರ್ತವೆ. ಹಂಗಲ್ಲ, ಯಾಕೆ ಹೇಳದೆ ಅಂದ್ರೆ, ಮೊದ್ಲೆಲ್ಲ ಈ ತರ ವ್ಯವಸ್ಥೆ ಇತ್ತು, ಜನ ಇರೋರು. ಈಗ ಕೃಷಿ ಕಾರ್ಮಿಕರ ಒಂದು ಕೊರತೆ ಕಾಣ್ತಾ ಇದೆ. ಅದಕ್ಕೆ ಏನ್ ಮಾಡೋರೆ ಕೇಂದ್ರ ಸರ್ಕಾರದವರು, ನರೇಗಾ ಯೋಜನೆನೂ ಮಾಡೋರೆ, ಅಲ್ಲಿ ಕುಟುಂಬದವರೇನೆ ಕೃಷಿ ಕಾರ್ಯಕ್ರಮಗಳಲ್ಲಿ ಅವರ ಶ್ರಮದಾನ ಮಾಡಿ ಅವ್ರಿಗೆ ಬೇಕಾದ ಕೆಲಸ ಮಾಡ್ಕೋಬಹುದು. ಆ ತರ ಯೋಜನೆ ಐತೆ. ಆಮೇಲೆ ಯಾಕೆ ಇದೆಲ್ಲ ಹೇಳ್ತಾ ಇದೀವಿ ಅಂದ್ರೆ, ಮಹಿಳೆ ಪ್ರಾಧಾನ್ಯತೆ ನಾವು ಕೊಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ಯಮಣ್ಣ, ಈ ಕುಟುಂಬ ಕೃಷಿ ವ್ಯವಸ್ಥೆ ಏನಿದೆ ಅದು ಉಳ್ಕೊಳ್ತದೆ. ಯಾಕಂದ್ರೆ ಈಗ ತಾಯಿಯಂತೆ ಮಗಳು ಅಲ್ವೇನಪ್ಪ? ರಾಜಣ್ಣ ಕೇಳ್ದ್ಯಾ ಸುಬ್ಬಣ್ಣ ಹೇಳಿದ, ಒಯ್ಯನಾಗ ಮಾತಾಡ್ಬಿಟ್ಟ ನಮ್ ಸುಬ್ಬಣ್ಣ. ಕುಟುಂಬ ಕೃಷಿ ಉಳಿಬೇಕಣ್ಣ ಅಂತಂದ್ರೆ ಹತ್ತಾರು ಕೈಗಳು. ನೀ ನೋಡಿದ ಚಿತ್ರಪಟವ ದೇವ್ರ, ನಮ್ ಗಂಡ ದೇವತೆಗಳ ಕೈ ಎಕ್ಸ್ಟ್ರಾ ಅಂದ್ರೆ ಎರಡು ಅಷ್ಟಿಯೇ. ಆಯ್ತಾ? ಓ, ಅಂದ್ರೆ ಹೆಣ್ಣಿಗೆ ಒಂದೇ ಕೆಲಸ ಅಲ್ಲ ಕಣಪ್ಪ, ನೂರಾರು ತರದ ಜವಾಬ್ದಾರಿಗಳು ಅಲ್ವಾ? ಎಂತ ಚಂದಾಗಿ ಹೇಳ್ಬಿಟ್ಟು ಸುಬ್ಬಣ್ಣ. ಆಮೇಲೆ ಇನ್ನೊಂದು ಮೌಲ್ಯವರ್ಧನೆ ಮಾಡ್ಬೇಕು. ಉತ್ಪನ್ನಗಳಿಗೆ ನಾವು ಏನೇ ಎಷ್ಟೇ ಪಾಡ್ಪಟ್ರು ವ್ಯಾಪಾರ ಆಗೋಷ್ಟು ಆಯ್ತವೆ. ಇಲ್ಲ ಅಂದ್ರೆ ರೇಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋ, ಇಲ್ಲ ಡಿಮ್ಯಾಂಡ್ ಇಲ್ಲ ಅನ್ನೋ ಕಾರಣಕ್ಕೋ, ಇಲ್ಲ ಹಂಗೆ ಬಿಟ್ಟರೆ ನಷ್ಟವಾಗುತ್ತೆ ಅನ್ನೋ ಕಾರಣಕ್ಕೋ ಹೊಸ ಎಲ್ಲ ನಷ್ಟ ಆಯ್ತಿತ್ತು. ಈಗ ಅದಕ್ಕೆ ಏನು ಮಾಡೋರೆ, ಮೌಲ್ಯವರ್ಧನೆ. ಮೌಲ್ಯವರ್ಧನೆ ಮಾಡೋಕ್ಕೆ ಜನ ಬೇಕಲ್ವಪ್ಪ, ಆ ಜನಕ್ಕೂ ಬೇಕು. ಆಮೇಲೆ ಆ ಇವರಿಗೆ ಒಂದು ಉದ್ಯೋಗ ಆಯಿತು, ಇನ್ನೊಂದು ನಾಲ್ಕಾರು ಜನಕ್ಕೂ ಒಂದು ಉದ್ಯೋಗ ಆಯಿತು, ಒಂದು ಉತ್ಪನ್ನ ಆಯಿತು, ಅದನ್ನು ಮಾರುಕಟ್ಟೆ ಮಾಡಬೇಕು. ಅದಕ್ಕೆ ಮಹಿಳಾ ಉದ್ಯಮಿಗಳು ಅಂತಲೇ ಅವ್ರನ್ನ ಒಂದು ತರಬೇತಿ ಕೊಡಬೇಕು, ಅವ್ರನ್ನ ತಯಾರು ಮಾಡಬೇಕು ಅಂತಲೇ ಸಾಕಷ್ಟು ಸಂಘ ಸಂಸ್ಥೆಗಳು ನಡೀತಾವೆ. ಆಮೇಲೆ ಈ ತರ ಮಹಿಳಾ ಉದ್ಯಮದಾರರೆಲ್ಲ ಸೇರ್ಕೊಂಡು ಅವರೇ ಒಂದು ಸಂಘ ಮಾಡ್ಕೊಂಡವ್ರೆ. ಈಗ ಮಾವಿನಕಾಯಿ ತಗೊಂಡೋಗಿ ಉಪ್ಪಿನಕಾಯಿ ಮಾಡೋದು, ಹಲಸಿನಕಾಯಿ ತಗೊಂಡೋಗ್ಬಿಟ್ಟು ಹಲಸಿನಕಾಯಿಂದ ಹಪ್ಪಳ ಮಾಡೋದು, ಚಿಪ್ಸ್ ಮಾಡೋದು, ಹಿಂಗೆಲ್ಲ ಒಟ್ಟಿನಲ್ಲಿ ಅದನ್ನ ಮೌಲ್ಯವರ್ಧನೆ ಮಾಡೋದು, ವ್ಯಾಪಾರ ಮಾಡಂತ ಪದಾರ್ಥ ಎಲ್ಲ ಮನೇಲಿ ಸಣ್ಣ ಸಣ್ಣದಾಗ ಮಾಡ್ತಿರ್ತಾರೆ. ಆಮೇಲೆ ಅದು ಉದ್ದಿಮೆ ಬೆಳ್ಕೊಂಡು ದೊಡ್ಡದಾದ್ಮೇಲೆ ಅದು ಫ್ಯಾಕ್ಟ್ರಿ ಗಿಟ್ರಿ ತರ ಮಾಡ್ಕೋತಾರೆ. ಆ ಫ್ಯಾಕ್ಟ್ರಿಗಳು ಅವ್ರು ಏನಾಯ್ತಾರೆ, ಉದ್ಯಮಿಗಳಾಯ್ತಾರ ಅವ್ರು, ಅಂತ ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡು ಒಂದ್ ಸಂಘ ಮಾಡ್ಕೊಳ್ಳೋದು. ನಮ್ ಕಮ್ಲಕ್ಕನು ಹಂಗ ಆಗ್ಬಹುದು ಅಂತ, ಹಂಗ ಆಗ್ಬೋದೇನ, ಹಂಗ ಆಯ್ತಾಳೆ ನೋಡ್ತಾ ಇರು, ಮಗ ನೋಡಿದ್ರು ಗೊತ್ತಾಗದಿಲ್ಲ. ನಿಂಗೆ ಇನ್ನೊಂದು ಗೊತ್ತಾ, ಈಗ ಹಳ್ಳಿ ಕಾರ್ ಹಸು ಐತಲ್ಲ ನಮ್ಮ ಮನೇಲಿ, ಅದ್ರ ತುಪ್ಪ ಕೆಜಿ ಎಷ್ಟು ಗೊತ್ತಾ? 4,000 ರೂಪಾಯಿ ಮಾರ್ತಾ ಇದೀನಿ ನಾನು ಮಾಡ್ಬಿಟ್ಟು. ಏನು ವರ್ಷಕ್ಕೆ ಎಷ್ಟು ಕೆಜಿ ಮಾರದ? ಹಂಗಲ್ಲ ಕಣ್ಣಣ್ಣ, ಖರಾಬ್ ಹೆಂಗಿರ್ತದ ಹಂಗೆ ಅಂದಾಜು. ಇನ್ನು ಈಗ ಶುರು ಮಾಡಿದೀನಿ, ನೀನ್ ಆಗ್ಲೇ ವರ್ಷದ ಲೆಕ್ಕ ಕೊಟ್ಟೋದಲ್ಲ. ಆಯ್ತು, ಒಳ್ಳೆ ಲಾಭ ಬರ್ಲಿ ಬಿಡವ. ಬರೀ ಮಾರ್ತಾ ಇದೀನಿ ಅಂತ ಹೇಳಲೆ ಹೋದ ಕಮಲಕ್ಕ, ನಾನು ತಿಂತಾ ಇದೀನಿ ಅಂತ ಹೇಳಲಿಲ್ಲ. ತಿಂತಾ ಇದೀನಿ ಕಣ್ಣಣ್ಣ, ರೈತರು ಯಾವತ್ತು ಅದನ್ನ ಮಾಡ್ಬೇಕು. ಒಂಥರ ನೋಡಿದ್ರು ಗೊತ್ತಾಗೋದಿಲ್ವಾ ಕಿಚನ್ ನಿನಗೆ? ಏಮಣ್ಣ ಹೇಳಿರೋದಕ್ಕೂ ಒಂದು ಕಾರಣ ಐತೆ. ಒಂದು ಸಮೀಕ್ಷೆ ಏನು ಹೇಳುತ್ತೆ ಅಂದರೆ, ಈ ಮಹಿಳೆಯರಲ್ಲಿ ಇರೋಷ್ಟು ಅಪೌಷ್ಟಿಕತೆ ಅಂದರೆ ಪೌಷ್ಟಿಕಾಂಶದ ಕೊರತೆ ಪುರುಷರಲ್ಲಿ ಇಲ್ಲ ಅಂತ. ಈ ನಮ್ಮ ಜನಸಂಖ್ಯೆ ಏನಿದೆ, ವಿಶ್ವದ ಜನಸಂಖ್ಯೆ, ಭಾರತದ್ದು ನಮ್ಮ ಹಳ್ಳಿದು ಅದೆಲ್ಲ ಕೇಳ್ಬೇಡ ನೀನು, ಒಂದು ಅಂದಾಜಿದು. ವಿಶ್ವದ ಜನಸಂಖ್ಯೆಯಲ್ಲಿ 60% ಮಹಿಳೆಯರು ಈಗಲೂ ಅಪೌಷ್ಟಿಕತೆಯಿಂದ ತೊಂದರೆಗೂ ಆಗ್ತಾ ಇದ್ದಾರೆ. ಅಂದರೆ ಅವ್ರ ಹತ್ರ ಏನು ಕಾಸಿಲ್ಲ ಅಂತಲ್ಲ. ಈ ಮನೇನು ಹೆಂಗೆ ಹೆಂಗೆ ಅಂದರೆ ರಾಜಣ್ಣ, ಮಹಿಳೆ ಊಟ ಮಾಡೋದು ಕೊನೆಯಲ್ಲಿ, ಹಸಿ ಅಡುಗೆ ಜಾಸ್ತಿ ಚೆನ್ನಾಗಿರಲಿ ಅಂತ ನೋಡ್ತಾಳೆ. ಹಸಿ ಅಡುಗೆ ಜಾಸ್ತಿ ಮಾಡಿದರೆ ಅವಳ ತನಕನೂ ಎಟುಕತ್ತೆ. ಯಾರೋ ಒಂದಿಷ್ಟು ನಮ್ಮ ಏಮಣ್ಣ ಅಂತವರು ಮಧ್ಯಾಹ್ನ 8 ಬಂದ್ಬಿಟ್ರೆ ಅಲ್ಲ ಹೇಳಿದ್ದು ಯಮಣ ಅಲ್ಲ ಇಲ್ಲ ಇರ್ಲಿ ಸತ್ಯ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಅಂತವ್ರು ಏನಾದ್ರು ಬಂದ್ರೆ ಊಟ ಇಕ್ಲೇಬೇಕಲ್ಲಪ್ಪ, ಆಮೇಲೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರು ಹೊಸ ಅಡಿಗೆಯ ಇಲ್ಲ ಅಂದ್ರೆ ಇದೇ ಮಾಡ್ಕೊಂಡ್ರೆ ಆಯ್ತು ಬಿಡು ಅಂತ ಯಾರು ಮಾಡ್ಕೋತಾರೆ ಅಂತ ಸುಮ್ನಾಗ್ಬಿಡೋದು. ಆ ತರದ್ದು ಆಯ್ತದೆ ಅಲ್ಲ ಆಯ್ತದೆ. ಆಗ ನಮ್ಮ ಈಗ ತುಪ್ಪ ತಿನ್ನೋದು ಹೆಂಗೆ ಹೇಳಪ್ಪ, ಈಗ ತುಪ್ಪಕ್ಕೆ ಹೋಗಕ್ ಮುಂಚೆ ಹೊಸ ಕೋಳಿ ವಿಚಾರ ಹೇಳ್ಬಿಡ್ತೀನಿ ತಾಡಿಸಬಣ. ಕೋಳಿ ಬಿಡು, ನೀನ್ ಕೋಳಿ ತೆಳೆದ್ರು ನಮ್ಗೇನ್ ಪ್ರಯೋಜನ ಇಲ್ಲ, ಅದೇನ್ ಹೇಳು ಕೇಳಿಸ್ಕೋತೀನಿ. ಈಗ ಏನ್ ಹೆಂಗಸ್ರಿಗೆ ಎಲ್ಲಿ ತಿಂದಂಗೆ ಎಲ್ಲಾನು ತಿನ್ಕೋಬಿಡ್ತಾರೋ ಮಾಡಿದಂಗೆ ಹಾಕ್ಬಿಡ್ತಾರೋ ಅಂತ ಗಂಡಸರು ತಲೆ ಕಾಲು ತಿನ್ಬಾರ್ದು ಅಂತ ಮಾಡ್ಕೋಬಿಟ್ಟಿದ್ರು. ಅಂದ್ರೆ ಹೆಂಗಸ್ರಿಗೆ ಅಷ್ಟಾರು ಇರ್ಲಿ, ಕೋಳಿದ ಅದು ಯಾಕೆ ಅಂದ್ರೆ ಅಷ್ಟಾರು ಇರ್ಲಿ ಅಂತ. ಒಂದೊಂದ್ ಟೈಮಲ್ಲಿ ಈಗ ಎಲ್ಲಾನು ತಿನ್ನಕ್ ಶುರು ಮಾಡ್ಬಿಟ್ಟು ಪಾಪ ಈಗ ಅದು ಇಲ್ದಂಗೆ ಮಾಡ್ಕೋಬಿಡ್ತಾರೆ ಆ ತರ ಆಗ್ಬಿಟ್ಟಿದೆ. ಈಗ ಸುಬ್ಬಣ್ಣ ಹೆಂಗಸ್ರು ಕೆಲ್ಸದ ಬಗ್ಗೆ ಮಾತಾಡಂದಾಗ ನಾನ್ ಸುಮ್ಮ ಕುಂತಿದ್ದೆ. ಯಾಕೆ ಅಂದ್ರೆ ನಮ್ಮ ಅವ್ವ ಹೋತಾರೆ ಇನ್ನು ನಾವು ನಿದ್ದೆ ಗಂಡಿಂದ ಇನ್ನು ನಿದ್ದೆನೆ ಆಗಿತ್ತಿಲ್ಲ. ಕೆರ ಕೆರ ಕೆರ ಅಂತ ಸುಮ್ಮನೆ ಏನಂದ್ರೆ ಕೊಡಗೆ ಗುಡ್ಸೋಕೆ ಆದ ದನಕರ ಹೊರಗಡೆ ಕಟ್ಟಾಕ್ಬಿಟ್ರು. ಆಮೇಲೆ ನೋಡಿದ್ರೆ ಕೊಕ್ಕೋ ಕೊಕ್ಕೋ ಅಂತ ಕೋಳಿ ಕೂಕ ಬರೋವು, ಕೋಳಿ ಕೂಗ ಆಗ ಎಚ್ಚರಾಗದ್ ನಮ್ಗೆ ಇದೇನು ಇದು ಯಾರು ಕೋಳಿ ಬಿಟ್ಟರು ಅಂತ ಅಂದ್ರೆ ನಮ್ಗಿಂತ ಅರ್ಧ ಗಂಟೆ ಮುಂಚೆ ಎದ್ದು ಆದ್ರೂ ನಮ್ಗೆ ಎಚ್ಚರ ಇಲ್ಲ. ಆಮೇಲೆ ನಮ್ಮ ಅಪ್ಪೋಸಿ ಎದ್ದು ಆಚೆ ಈಚೆ ಓಡಾಡ್ಕೊಂಡು ಬರೋ ಹೊತ್ಕ ಅಲ್ಲೇ ಅವ್ರಿಗೆ ಕುಡಿಯೋಕೆ ನೀರು ತಂಗಿಯೋ ಟೀ ಕಾಫಿ ಕುಡಿಯಂಗಿರೋ ಟೀಯೋ ಮಾಡಿ ಇಟ್ಟು ತಿರ್ಗ ಅಲೆ ಹಿಂದ್ಗಡೆಯಿಂದ ಒಲೆ ಹಚ್ಬೇಕು, ಹಾಲು ಶುರು ಮಾಡಿದ್ರೆ ಹಾಲು ಕರಿಬೇಕು. ಅದಕ್ಕೆ ಅಲ್ಲಿಂದ ಶುರು ಮಾಡಿದ್ರೆ ನಾನು ನೋಡ್ದಂಗೆ ಬಿಡುವಾಗೆ ಕುಂತ್ಕೊತಿದ್ದೆ. ನಾವು ನೋಡಿಲ್ಲ ಕುಂತ್ಕೊಂಡ್ರೇನೋ ಅಕ್ಕಪಕ್ಕ ಮನೆಯ ಜೊತೆ ಕುಂತ್ಕೊಂಡು ಮನೇಲಿ ಇರೋದು ಕಾಳು ಕಡ್ಡಿ ಕೇರ್ತಾ ಕೂತ್ಕೊಳ್ಳೋದು ಆಯ್ತಾ, ಅದೇ ಬಿಡುವ ಅವ್ರಿಗೆ. ಹಾ ಇಷ್ಟೆಲ್ಲ ಮಾಡ್ತಿದ್ರು ನಾವು ಗುರುತಿಸ್ತಿಲ್ವಲ್ಲ ಅಂತ ನಾನು ಅದನ್ನೇ ಬಾಳ ಬೇಸರ. ಕಮಲಕ್ಕಂಗ್ ಇನ್ಯಾವ್ದಾರ ಸನ್ಮಾನ ಫೋನ್ ಗಿನ್ ಮಾಡ್ತಿದಾರ ಏಮಣ್ಣ ಚೆನ್ನಾಗಿ ಹೇಳ್ದ ನೋಡು. ಅವ್ರ ಮನೇಲಿ ಅಪ್ಪಿ ತಪ್ಪಿ ನಾವು ಉಳ್ಕೊಂಡ್ಬಿಡ್ತಿದ್ನಲ್ಲಪ್ಪ ಈ ಕೋಳಿ ಬಿಡೋದು ದನ ಬಿಡೋದು ಅಂತ. ಕೋಳಿ ನಮ್ಮ ಏಮಣ್ಣನ್ ಹೊಟ್ಟೆ ಮೇಲೆ ಓಡಾಡಿದ್ರು ನಮ್ಮ ಏಮಣ್ಣಂಗೆ ಎಚ್ಚರವೇ ಆಯ್ತಿರ್ಲಿಲ್ಲ. ಅವ್ರ ಇಟ್ಟಿಲಿ ಎಲ್ಲ ನೋಡವನು ಹೆಣ್ಮಕ್ಳು ಅಷ್ಟನ್ ಕೆಲ್ಸ ಮಾಡೋರು ಅಷ್ಟೆಲ್ಲ ಮಾಡಿದ್ರು ಇವ ಎಲ್ಲ ನೋಡ್ಕೊಂಡು ಸುಮ್ನೆ ಇರ್ತಿದ್ದ. ಆಮೇಲೆ ಹೇಳೋನೇನು ಆ ಕೋಳಿ ತಕೊಂಡು ಒಂದ್ ಕೈ ಗುಡ್ಸ್ಬಿಡು ಅಂತಿದ್ನೇನು. ಮತ್ತ ಅದ್ ಯಾಕಪ್ಪ ಸಾಕದು, ಅದುವೇ ನಡೀತದೆ ಬಿಡು ಅದ್ ಯಾಕ. ಏನಿಲ್ಲ ನಾವು ನಮ್ಮ ಅಪ್ಪ ಯಾವಾಗ್ಲಾರುವೆ ನಮ್ಮ ಅಜ್ಜಿ ಇದ್ಲಲ್ಲ ಅವ ಯಾಕೋ ಬಾಯಿ ಕೆಟ್ಟೋಗ್ಬಿಡೋದಕ್ಕೆ ನಾವು ಅಂದ್ರೆ ಸಾಕು ಇಟ್ಕೊ ಬರ್ಲ ಕೋಳಿ ಅನ್ನೋಳು. ಹೊಸ ಯಾಕ ಮೈ ಬೆಚ್ಕದೆ ಗಂಟ್ಲು ಕರ ಕರ ಅಂತದೆ. ಆಯ್ತು ಬಿಡಪ್ಪ ಅದ್ ಮುಗ್ಸಾಮು ನಿನ್ನ ಇದ ಆಸೆಯ ಅಂತ. ಕಮಲಕ್ ಅಂತ ಬಂದಿದ್ರೆ ಕಷಾಯ ಮಾಡ್ಕೊಡ್ತಿರ್ಲಿಲ್ವಾ? ಅಯ್ಯೋ ಕಷಾಯಗಿಂತ ಬಾರಿ ಸ್ಟ್ರಾಂಗ್ ಕಣ ಅದು. ಇಲ್ಲಿ ಬಂದ್ರೆ ಏನ್ ಸಿಗ್ತದೆ ಒಂದಿಷ್ಟು ತರಕಾರಿ ಸಾರು ಬಿಡಪ್ಪ. ಈಗ ಹೇಳಪ್ಪ ನೀನು ತಿಂತೀರಿ ಹೊಸಿ ಕೋಳಿ ಸಾಕಣೆಗೂ ಹೊಸಿ ಮಾಡಿಸ್ಬೇಕು. ನಾನು ಹೇಳ್ತಿದ್ನಲ್ಲ ಕುಟುಂಬ ಕೃಷಿ ವ್ಯವಸ್ಥೆ ಉಳಿಯೋದು ಅಂದ್ರೆ ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ. ಹೌದು ಬಿಡ, ಇವ್ರು ಏನ್ ದಾರಿ ಮಾಡ್ಕೊಡ್ತಾರೆ. ಆಮೇಲೆ ಹೊಸಿ ಕಾಸು ಏಮಣ್ಣ ಈಗ ತಿಂಗಳ ಕೊನೆಯಾಗೆ ಹೊಸಿ ಕಾಸ್ಗೆ ಏನಾರು ತೊಂದರೆ ಅಂದ್ರೆ ಏನಪ್ಪ ಮಾಡ್ತಿದ್ರು? ನಮ್ಮ ಹೆಂಗಸ್ರನ್ನೇ ಕೇಳೋದು. ಹೆಂಗಸ್ರಿಗೆ ಎಲ್ಲಿಂದ ಬತ್ತಿತ್ತು ಕಾಸು? ಅವರು ದುಡ್ದದಲ್ಲಿ ಕೊಟ್ಟದ್ದೆಲ್ಲ ಎಲ್ಲಾರು ಏನು ದುಡಿಯಾಗ ಹೋಯ್ತಿದ್ರ ಸಂಘ. ಇವರೆಲ್ಲ ಸ್ತ್ರೀ ಶಕ್ತಿ ಸಂಘ ಮಾಡ್ಕೊಂಡು ನೋಡಿ ಅದರಿಂದ ಎಷ್ಟೋ ಕೃಷಿಗೆ ಸಂಬಂಧಪಟ್ಟ ಅಭಿವೃದ್ಧಿ ಆಗದೆ. ಹಸು ತಗೊಂಡವ್ರವ್ರೇ ಮನೆ ಮಾಡಿದಾಗಿ ಅವ್ರು ಯಾವ ಗ್ಯಾರಂಟಿ ಮೇಲೆ ಕೊಡೋರಪ್ಪ ಅಂದ್ರೆ ಆಕೆ ನೋಡೋರು ಈಕೆಗೆ ಆ ಶಕ್ತಿ ಅದೇ ದುಡ್ದಾರ ಇಲ್ವಾ ಅನ್ನೋದು. ಈಗ ಅವಳು ಹೇಳಲಿಲ್ವಾ ಹಳ್ಳಿ ಕರದು ಹಸು ತುಪ್ಪ ಒನ್ ಕೆಜಿಗೆ 4,000 ರೂಪಾಯಿ ಅಂತ ಆ ಹಸು ತಕೊಂಡದ ಹೆಂಗೆ ಅವಳು? ಸ್ತ್ರೀ ಶಕ್ತಿ ಸಂಘದಲ್ಲೇ ನಾನು ಲೋನ್ ತಗೊಂಡಿದ್ದು. ಎಷ್ಟ್ ಬಿತ್ತವ? 30,000 ರೂಪಾಯಿ ಬಿತ್ತು ಬುಡವ. ಅದಾದ್ಮೇಲೆ ಅದ್ ಹೆಣ್ಗಾರು ಹಾಕೈತಿ. ಈಗ ಅಲ್ಲಕವ 20,000 ರೂಪಾಯಿ ತಕೊಂಡೆಲ್ಲ ಹೇಳ್ದಲ್ಲ ಸಿಕ್ಕದಾಗ. ಇಲ್ಲ ಇಲ್ಲ ನಾನ್ ಆತರ ಎಲ್ಲ ವ್ಯವಹಾರ ಎಲ್ಲ ಮಾಡಲ್ಲ. ಅದ್ ಯಾಕೆ ನೀನ್ ಹಿಂಗ್ ಇಲ್ದೇ ಇರೋದೆಲ್ಲ ಹೇಳ್ತೀಯ ನನ್ ಮೇಲೆ? 20,000 ಬೇರೆದಕ್ಕೆ ಬರೀ 30,000 ಇರ್ಲಿ ಚಂದ್ರಣ್ಣನ್ಗೆ ಬರೀ ದುಡ್ಡು ಕಾಸನ ವ್ಯವಹಾರದ ಇದು. ಈಗ ನೀನು ತಗೊಂಡಲ್ಲ ಹಂಗೆ ನಾನು ಹೇಳ್ದಲ್ಲ ಚೆನ್ನೂ ತಗೊಂಡಿದ್ದಂತೆ. ತಗೊಂಡು ಮನೇಲಿ ಇಟ್ಟಿರೋ ದುಡ್ಡ ಅವ್ರ ಗಂಡ ಎತ್ಕೊಂಡೋಗ್ಬಿಟ್ರು ಎಲ್ಲೆಲ್ಲೋ ಏನೇನೋ ಮಾಡಿ ಖರ್ಚು ಮಾಡಾಕ್ಬಿಟ್ಟವನೆ. ಹಿಂಗೂ ಆಯ್ತವೆ ಗಂಡಸರು ಏನೋ ಹೆಂಗಸರು ವ್ಯವಹಾರ ಮಾಡ್ತಾವ್ರೆ ಮನೆ ಉಳ್ಸಕ್ ಮಾಡ್ತಾವ್ರೆ ಮನೆ ಬದಕ್ ನಮ್ ಕೈಲಿ ಆಗ್ಲಿಲ್ಲ ಅಂದ್ರು ಸಹಕಾರ ಕೊಡಕ್ ಆಗ್ಲಿ ಅಂದ್ರು ಸುಮ್ನೆ ಇರ್ಬೇಕು. ಕಲಿಬಾರ್ದು ಕಲ್ತು ಮಾಡಬಾರ್ದು ದುಷ್ಟಗಳಿಗೆಲ್ಲ ಹೆಂಗಸು ತಬು ಆ ದುಡ್ಡನ್ನು ಇಸ್ಕೊಬಂದು ಮಾಡಕ್ ಹೋಗ್ಬಾರ್ದು. ಈಗ ಸುಬ್ಬಣ್ಣ ಹೇಳ್ದಂಗೆ ಕುಟುಂಬ ಕೃಷಿ ಉಳಿಬೇಕಾದ್ರು ಹೆಂಗ್ಸ್ ಕಾರಣ, ಕುಟುಂಬ ಉಳಿಬೇಕಾದ್ರು ಹೆಂಗ್ಸ್ ಕಾರಣ. ಅದಕ್ಕೇನೆ ಅವರು ಕಮಲಕ್ಕನ ತಡೆದವ್ರನ್ನೆಲ್ಲ ಗುರುತಿಸಿ ಕರೆದು ಈ ನಮ್ಮಿಂದ ರೈತ ಸಂಪರ್ಕ ಕೇಂದ್ರದಿಂದ ಇವಳೆ ಶುರು ಹೋಗಿತ್ತು ಬೇರೆ ಎಲ್ಲ ಕಳ್ಸಿದ್ರಲ್ಲ ಎಲ್ಲಾರನ್ನು ಕರೆದು ಮಾಡೋರೆ. ಆಮೇಲೆ ಈಗ ಸರ್ಕಾರನೇ ಆಗ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳೇ ಆಗ್ಲಿ ಏನಾರು ಒಂದು ಯೋಜನೆಗಳನ್ನ ಹಾಕೊಂಡ್ರೆ ಅವರ ಒಂದು ದೃಷ್ಟಿ ಇರದೆ ಮಹಿಳೆಯರ ಮೇಲೆ. ಯಾಕಂದ್ರೆ ಫಸ್ಟ್ ಅವ್ರು ಹೇಳ್ತಾರೆ ಈ ಮಹಿಳೆಗೆ ಈ ಜವಾಬ್ದಾರಿ ಕೊಡವ, ಆಗ ಈ ಯೋಜನೆ ಚೆನ್ನಾಗಾಯ್ತದೆ ಅಂತ ಅವ್ರ ಗ್ಯಾರಂಟಿ ಇರೋದು ಮಹಿಳೆಯರ ಮೇಲೆ ಅಲ್ವಪ್ಪ. ಹಂಗಾಗಿ ಅವ್ರನ್ನ ಕರೆದು ಮನವರಿಕೆ ಮಾಡ್ಕೊಡ್ತಾರೆ, ಈ ತರ ಯೋಜನೆ ತತ್ತಾ ಇದೀವಿ ಹೆಂಗೆ ಏನು ಅಂತ ಅಲ್ಲೇ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಮಹಿಳೆಯವ್ರು ಒಪ್ಕೊಂಡ್ರೆ ರಾಜಣ್ಣ ಅದು ಪಾಸ್ ಆಯ್ತು ಅಂತ. ಈಗ ಸುಬ್ಬಣ್ಣ ಗ್ರಾಮ ಪಂಚಾಯತಿ ಆಫೀಸ್ ಹೋಗಿದ್ದೆ ಮೊನ್ನೆ, ಏನಂತಂದ್ರೆ ಅಲ್ಲಿ ಊರ ಹೆಣ್ಮಕ್ಳು ಒಂದ್ ಸುಮಾರು ಜನ ನಿಂತ್ಕೊಂಡಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಏನೇನ್ ಸೌಲಭ್ಯಗಳಿದ್ದು ನಮ್ಗೆಲ್ಲ ತಿಳಿಸ್ಕೊಡಿ, ಗೌರ್ಮೆಂಟ್ ಇಂದ ಸುಮಾರು ಸೌಲಭ್ಯಗಳಿದ್ದು ಅಂತಾರ, ಅದೆಲ್ಲಾನು ಪಡ್ಕೋತೀವಿ ನಾವು ಅಂತ ಪಿ ಡಿ ಓ ಹತ್ರ ಕೇಳಕ್ ನಿಂತ್ಕೊಂಡಿದ್ರು ಎಲ್ರು. ಹೀಗೆ ಎಲ್ಲರಿಗೂ ಈಗ ಜ್ಞಾನೋದಯ ಆಗ್ಬಿಟ್ಟಿದೆ, ಈಗ ಬೇಕಾದಷ್ಟು ಸೌಲಭ್ಯಗಳಿದ್ದಾವಂತ ಕೇಂದ್ರ ಸರ್ಕಾರ. ಬರೀ ಸೌಲಭ್ಯ ಪಡ್ಕೊಬಿಟ್ರೆ ಹಾಕಿಲ್ಲ ಕಣ್ರ ಜನ, ಸೌಲಭ್ಯ ಪಡ್ಕೊಂಡು ನಮ್ ಕಮಲಕ್ನಾಗೆ ಉಪಯೋಗಿಸ್ಕೊಂಡು ಮುಂದಕ್ಕೆ ಬರ್ಬೇಕು. ಉಪಯೋಗಿಸ್ಕೊತಾರ ಸೌಲಭ್ಯ ಅಲ್ವಾ ಸರ್ಕಾರ ಕೊಡ್ತದೆ ಅಂತ ತಗೊಳೋದು ಆಯ್ತು, ಅಲ್ಲಿಗೆ ಅಲ್ಲಿಗೆ ಅದ ಮುಗಿತವ್ರ ಕತೆ, ಮುಂದಕ್ಕೆ ಏನ್ ಯೋಜನೆ ಬರ್ತದೆ ಅಂತ ಕಾಯ್ಕೊಂಡು ಈಗ ಬಹಳ ಮುಂದುವರ್ಕೊಂಡವ್ರಿಗೆ. ಇವಾಗ ಅವ್ರೇ ಇವ್ರೆ ಇಲ್ಲ ಅಂತ ಎಲ್ಲ ಹೇಳೋದು ಏಮಣ್ಣ, ನಾವ್ ಮಾಡ್ದಂಗ ಅವರು ಮಾಡ್ತಾರ ಚಂದ್ರಣ್ಣ ಮಾಡ್ದಂಗೆ ಅಂತ ಅದಕ್ಕೆ ಆಗೆಲ್ಲ ಹೇಳ್ಬಾರ್ದು. ಈಗ ಆಗ್ಬಿಡ್ತದೆ ನಮ್ ಕಮಲಕ್ಕ ಸರಿಯಾದ ಆದಿಲ್ಲ ಹೋಯ್ತಾವಳೆ ಸಂಪಾದನೆ ಮಾಡ್ತಾವಳೆ. ಈಗ ಇನ್ನೊಂದು ಪ್ರಶಸ್ತಿ ಕಮಲಕ್ಕಂಗೆ ಬರೋದ್ ಬಾಕಿ ಐತೆ. ನನಗ್ ಗೊತ್ತು ನೋಬಲ್ಲ ಹಂಗಲ್ಲ ಕಣಪ್ಪ, ಹಂಗಲ್ಲ ಪೌಷ್ಟಿಕ ಕೈತೋಟ ಮಾಡಬಳಲ್ಲ. ಮೊನ್ನೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಎಲ್ಲ ಬಂದಿದ್ರು ಈ ಯೋಜನೆಯಲ್ಲಿ ಕಮಲಕ್ಕನ್ಗೆ ಪೌಷ್ಟಿಕ ಕೈತೋಟ ಮಾಡಿರೋದ್ರಲ್ಲಿ ಚೆನ್ನಾಗ್ ಮಾಡವ್ರೆ, ನಾವ್ ಏನೆಲ್ಲ ಗಿಡಗಳು ಕೊಟ್ಟಿದ್ವಿ ಅಪ್ಪ, ಇದು ಬೇರೆ ಶುರು ಮಾಡಿದ್ಯಾ ನಿನ್ವಾಸಿ ಮಡಗು ಅಲ್ಲಿ ನಮ್ ಹೆಣ್ಣು ಹಂಗ್ ಫೋನ್ ಮಾಡ್ತದೆ ಯಾಕಂದ್ರ ಈ ಕೇಳಿಲ್ಲಿ ನಿಮ್ ಹೆಣ್ಣಿಗೂ ಹೋಗಿ ಹೇಳುವಂತೆ ಪೌಷ್ಟಿಕ ಕೈತೋಟ ಮಾಡೋದ್ರಿಂದ ಪೋಷಕಾಂಶಗಳ ಒಂದು ಪೂರೈಕೆ ಕುಟುಂಬಕ್ಕಾಯ್ತದೆ, ಮಿಕ್ತ ಪಕ್ಕದಲ್ಲಿ ಚಂದ್ರಣ್ಣ ಇರ್ತಾನೆ ಅವಂಗಾಯ್ತದೆ, ಇನ್ನೂ ಜಾಸ್ತಿ ಉಳಿದಾದ ಏಮಣ್ಣ ಇರ್ತಾವನೆ ಅವಂಗಾಯ್ತದೆ, ಹಂಗು ಹಿಂಗು ಮಿಕ್ಕರೆ ನಾನು ರಾಜಣ್ಣ ಹೊಸ ಹೊಸಿ ಮಾಡಿಕತೀವಿ. ಒಟ್ಟಿನಲ್ಲಿ ಈ ರೀತಿ ಒಂದು ಅದಕ್ಕೂ ಒಂದು ಪ್ರಶಸ್ತಿ ಬರೋದೈತೆ. ಬರ್ಲಿ ಕಣಪ್ಪ, ಅದಕ್ಕೇನಂತೆ ಇಲ್ಲಿ ಯಾವ್ಯಾವ ಪ್ರಶಸ್ತಿ ಇದ್ದದ ನಮ್ ಕಮಲಕ್ಕಂಗೆ ಬರ್ಲಿ ಬಿಡು, ನಮ್ ಊರಿಗೂ ಒಳ್ಳೆ ಹೆಸರಲ್ವಾ ಕಡಲಿ. ಹೇಳ್ತೀನಿ ಕಣ್ ಸುಮ್ನಿರು ಕಡಲಿ, ಈಗ ಒಂದು ಆಡ್ ಬಿಡು ಹೋಲಿ. ಅಯ್ಯೋ ಇದು ಯಾವ ಆಡ್ಲಪ್ಪ ಕಣ್ಣೆ ಬಿಡಕ್ ಆಯ್ತಾ. ಅಲ್ಲ ಕಣಪ್ಪ ಪ್ರಶಸ್ತಿ ತಗೊಂಡ್ಬಂದವಳೆ ಒಂದು ಖುಷಿಯಾಗಿ. ಈಗ ನಮ್ ಏಮಣ್ಣ ಅವಾಗ ಅವಾಗ ಹಿಂಗ್ ಬಿಡ್ತಾನೆ ಅದಕ್ಕೆ ಏನ್ ಅನ್ಬಿಟ್ಟೆ, ಈಗ ನೀನು ಹಂಗೆ ಬಿಡು ಏನಾರ್ವೇ. ಏನ್ ಬಿಡ್ ಬಿಡು ಈಗ ಸುಬ್ಬಣ್ಣ ಹೇಳ್ತಿಲ್ವಾ. ಈಗ ನೋಡಪ್ಪ ಮನುಷ್ಯ ಆಸೆ ಬುರುಕ, ಅದು ಬೇಕು ಇದು ಬೇಕು, ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ಎಲ್ಲರೂ ನಾನು ನೋಡ್ಬೇಕು, ಎಲ್ಲರೂ ಹೊಗಳ್ಬೇಕು ಅಂತಾರೆ. ಅದೊಂದು ಪದ ಹೇಳ್ತಿದ್ದ ನಮ್ಮ ಚಿಕ್ಕಪ್ಪ, ಅದು ಮಾದಪ್ಪನ ಮೇಲೆ ಅದ. ಅದು ಹೆಂಗದೆ ಅಂತಂದರೆ, ಆಸೆ ನಮಗಿಲ್ಲ ಈ ಆಸೆ ನಮಗಿಲ್ಲ, ನರರಾಸೆ ನಮಗೆ ಮೊದಲಿಲ್ಲ ಬಾನನ್ನ ಮಾದೇವ. ನರರಾಸೆ ನಮಗೆ ಮೊದಲಿಲ್ಲ ಮಾದೇವ, ನಿಮ್ಮಾಸೆ ನಮಗೆ ಅನುಗಾಲ ಬಾನನ್ನ ಮಾದೇವ. ಎಷ್ಟು ಚಂದಾಗದಲ್ವಪ್ಪ, ನೀನು ಅಲ್ಲಿ ಮಾದೇವನ ಜಾಗದಲ್ಲಿ ಏನಂದ್ರೆ ವಿಶೇಷ ಕಾಯಕ ಅನ್ನದೇ ಮಾದೇವ. ಈಗ ಚಂದ್ರಣ್ಣ ಆಸೆ ನನಗಿಲ್ಲ ಈ ಆಸೆ ಇಲ್ಲ ಅಂತ, ಕೃಷಿ ಮಾಡೋ ಆಸೆ ನನಗಿಲ್ಲ ಸರಿಯಾಗಿ ಹೇಳ್ಬೇಕಣ್ಣ. ಈಗ ಅದೇ ಆಗಿರೋದು ಅಲ್ಲಿ ಏನಿದ್ರು ಟೀ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ಇರಕ್ ಸರಿಯಾಗಿ ಹೇಳ್ಬಿಟ್ಟದ. ಈಗ ಮಾದೇವ ಅಂದ್ರೆ ಕಾಯಕ ಅಂತ ನಿಮ್ಗೆ ಪ್ರಶಸ್ತಿ ಬರಬೇಕು ತಾನೇ, ಮಿತವಾಗಿ ಮಾತಾಡ. ಈಗ ಏನೋ ನೋಡೋಣ, ಕಾಯಕವೇ ಕೈಲಾಸ ಅಂತ ನೀನ್ ಹೇಳ್ದಂಗೆ ಕರ್ತವ್ಯವೇ ದೇವ್ರು ಅಂತ. ಈ ಹಾಡಾಡ್ಕೊಂಡು ದೇವ್ರ ಕೆಲಸ ಮಾಡ್ಕೊಂಡು ದೇವ್ರ ಕೆಲಸನೇ ಕರ್ತವ್ಯ ಅನ್ಕೊಂಡು ಓಡಾಡ್ತದೆ ಚಂದ್ರಣ್ಣ. ತಗೊಳಪ್ಪ ನಾನ್ ಕೇಳಿದ್ದೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ, ನೀನೆ ಅದು ಯಾಕೋದು ಬೇರೆ ತರ ಹೇಳ್ತಾರೆ. ನನಗ್ ಬರ್ತಾ ಇದ್ನಲ್ವಾ, ಮನೆಯವ್ರು ಸಿಕ್ಕಿದ್ರು ಬೈತಾ ಇದ್ರು, ಅಲ್ಲೇನಾರ ನೀವ್ ಮಟ್ಟಿತಾವಿದ್ರೆ ಕಳಿಸಿ ಕಾಡ ಕಲ್ತ್ಕೊಬಿಡನೆ. ಕನಕ ನಾನು ಓದತ್ತವಿನ ನೋಡ್ತಾ ಇದ್ದೆ, ಸ್ಕೂಲಲ್ಲಿ ಹೋಗಿ ಅಲ್ಲೇ ಹಾಡಲ್ಲೇ ಫಸ್ಟ್ ಪ್ರೈಸ್, ಹಾಡದೇ ನಾ ಕಾಡು, ಆದ್ರೆ ಎಲ್ಲ ತಗೋ ಆಡ್ತಾನೆ ಆಡ್ತಾನೆ ಅನ್ನೋ ಹೆಸರುವೆ, ಎಲ್ಲ ತಗೋ ಪ್ರೈಸುವೆ ಬಹುಮಾನವೆ. ಇಲ್ಲ ಕಣ್ಣ ಅಲ್ಲಲ್ಲೇ ಪದ ಕಟ್ಟು ಆಡ್ತಾನೆ. ಅಲ್ಲಕ್ಕಯ್ಯ ಏಮಣ್ಣ, ನಾ ಕಾಡಿಯೇ ನೀಟಾಗಿ ಆಡ್ಬೇಕು ಅದು ಸರಿ, ಕೇಳಕ್ ಇವುಗಳಿಗೆ ಇಂಪ್ ಸಿಗಬೇಕು, ಹಂಗ ಆಡ್ತೀನಿ ತಾನೆ. ಅಲ್ಲ ಅದು ನಮ್ಗೆ ಯಾವತ್ ಬೇಜಾರಾಗಿಲ್ಲ. ಈಗ ಎಂತ ಸುಬ್ಬಣ್ಣ ಕಮಲಕ್ಕ, ಇವರು ಮಾತು ನಿಲ್ಸಕ್ಕಿಲ್ಲ, ಗೊತ್ತಾಗೈತೆ ನಿನ್ ಬಾಯಿಂದ ಏನ್ ಕೊಡ್ತೀಯ ಏನದೆ ಅಂತ ಇನ್ನು ಹೇಳ್ತಿಲ್ಲ. ಅದಕ್ಕೆ ಇವನ್ ಬಿಟ್ರೆ ಅವನು, ಅವನ್ ಬಿಟ್ರೆ ಇವನು ಹೊಗಳ್ತಾನೆ ಅವ್ರೆ. ಅದೇನ್ ಡಿಕ್ಲೇರ್ ಮಾಡ್ಬಿಡತ್ಲಾಗಿ ಪ್ರಶಸ್ತಿ ಬಂದ ಕುಸ್ತಿನಲ್ಲಿ ಮೈಸೂರು ಪಾಕ್ ತಂದಿದ್ದೀನಿ, ಮೈಸೂರು ಪಾಕ್ ಟೀ ಕುಡಿದ್ಬಿಟ್ರೆ ಮೈಸೂರು ಪಾಕ್ ತಿನ್ಬಿಟ್ಟು ಜೊತೆ ಖಾರ ಸೇಮೆ ಐತೆ ಎರಡು ತಿನ್ನಿ, ಅಷ್ಟೊತ್ತಿಗೆ ಟೀ ಮಾಡ್ಕೊಂಡು ಬರ್ತೀನಿ. ಎರಡೆ ಪೀಸ್ ಕೊಡು, ಏನಾದ್ರು ಜಾಸ್ತಿ ಕೊಟ್ಟುಗಿಟ್ಟೆ ನಿನ್ನ ಮೇಲೆ ಇಬ್ರು ಕೆರದಿಕ್ಕೋಬೇಕಾಯ್ತದ ಸಂಜೆ ಹೊತ್ತಿಗೆ. ಅಂದ್ರೆ ನಿಮ್ ಯಾಕ ತಿಂತಿಲ್ಲಕ್ಕಪ್ಪ, ನಿಮ್ ಬಗ್ಗೆ ನನ್ಗೆ ಯಾಕೆ ಅನುಮಾನ? ಇಲ್ಲ ಇಲ್ಲ ಹಂಗೆಲ್ಲ ಇಲ್ಲ, ಒಳ್ಳೆ ಅಂಗಡಿಲೇ ತಂದಿದೀನಿ. ಈಗ ಕೇಳಿಲಿ, ಸಿಹಿ ಖಾರ ತಿನ್ಬಿಟ್ಟು ಟೀ ಕುಡಿದ್ಬಿಟ್ಟು ಅದೇ ನಟಿತಾ ಹೋಗು, ಅಲ್ಲಿ ಹಾಲ್ ಕರಿಬೇಕಂತೆ ಕರಿತಾ ಇದ್ರ. ನೀನು ಹೊಸ ಸ್ಯಾರಿಯ, ನೀನು ಉಟ್ಕಂಡ ಬಾ, ನೀನು ರೈತ ಸಂಪರ್ಕ ಸಭೆಗ್ ಬಾ, ಕೇಂದ್ರಕ್ಕೆ ಕೇಂದ್ರಕ್ಕೆ, ಅಲ್ಲಿ ನಿನಗೆ ಇನ್ನೊಂದ್ ಸನ್ಮಾನ ಇಟ್ಕಂಡವ್ರೆ ರಾಜಣ್ಣ. ಕೇಳವ್ವ, ನೀನು ಗೊತ್ತಿಲ್ದಂಗ್ ಮಾಡ್ಬಿಟ್ಟವ್ರೆ ಅದ. ನೀನು ಬಾ ಹಂಗೆ, ಈ ಮೈಸೂರು ಪಾಕ್ ಜೊತೆ ಖಾರ ಸೇಮೆ ಅಂದಿಯಲ್ಲ ಅದ್ ಬೇಡ. ಆ ಪುರಿಯುವ ಕಳ್ಳಿಯುವ ಒಸಿ ಕರ್ಬೇವ ಸೊಪ್ಪು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಸಿ ಅಗ್ರಣೆ ಹಾಕಂಬಾ, ನಾನ್ ಹಿಂಗ್ ಹೋಗ ಹಂಗ್ ಬಂದ್ಬಿಡ್ತೀನಿ ನಡಿ ಸುಬ್ಬಣ್ಣ. ಸ್ವಲ್ಪ ಕುಂತ್ಕೊಟ್ಟಿ ಕುಡಿವಂತೆ ತಕಂಬವ್ವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್, ಎಸ್ ಸಿ ಹೇಮಕುಮಾರ್ ಹಾಗೂ ಎಸ್ ಸುಬ್ರಹ್ಮಣ್ಯ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ 17 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮೂಡಿ ಬರಲಿದೆ. ನಾವೆಲ್ಲರೂ ಕೂಡಿ, ಯಾರು ಒಬ್ರು ಮಾಡುವಂತದ್ದಲ್ಲ, ನಾವೆಲ್ಲರೂ ಕೂಡಿ ಆಲೋಚನೆ ಮಾಡಬೇಕು, ನಮ್ಮ ವ್ಯವಸ್ಥೆಯನ್ನ ಬಲಗೊಳಿಸಬೇಕು, ಉತ್ಪಾದನೆಯಂತ ಆಹಾರ ಗ್ರಾಹಕನಿಗೆ ಸೇರುವವರೆಗೂ ಅದು ಸುರಕ್ಷಿತವಾಗಿರಬೇಕು. ಯಾಕೆಂದ್ರೆ ಪ್ರತಿಯೊಬ್ಬನಿಗೂ ಅವನ ಆಹಾರದ ಮೇಲೆ ಹಕ್ಕಿದೆ, ಅವನಿಗೆ ಬದುಕುವಂತ ಹಕ್ಕಿದೆ. ಈ ಸಂವಿಧಾನ ಪ್ರತಿಯೊಬ್ಬನಿಗೂ ಬದುಕುವಂತ ಹಕ್ಕನ್ನು ಕೊಟ್ಟಾಗ ಆಹಾರದ ಹಕ್ಕು ಕೂಡ ಅದರಲ್ಲಿ ಬದುಕಿನಲ್ಲಿ ಸೇರಿರುತ್ತೆ. ಆಹಾರ ಇಲ್ಲದೆ ಬದುಕಿಲ್ಲ, ಬದುಕಿಲ್ಲದೆ ಆಹಾರ ಇಲ್ಲ. ಅಕ್ಟೋಬರ್ 18 ಮಂಗಳವಾರ ಪಶುಗಳಲ್ಲಿ ಕಾಲುಬಾಯಿ ರೋಗ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ಇಲವಾಲ ಹೋಬಳಿ ಗುಂಗ್ರಾಲ್ ಛತ್ರದಲ್ಲಿ ಹಿರಿಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎನ್ ಸಂತೋಷ್ ಗೌಡ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ನೀವು ಬರೀ ನಿಮ್ಮ ಮನೆಯದು ಅಥವಾ ನಿಮ್ಮ ಜಾನುವಾರದ ಬಗ್ಗೆ ಅಷ್ಟೇ ಯೋಚನೆ ಮಾಡದೆ ಬೇರೆ, ಅಂದರೆ ನಿಮ್ಮ ಊರಿನ ನಿಮ್ಮ ಅಣ್ಣ ತಮ್ಮಂದಿರದು ಅವ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಿಮಗೆ ಒಂದು ರೋಗ ಬಂದಿದೆ ಅಂದ್ಕೊಂಡು ನೀವು ನಿರ್ಲಕ್ಷ್ಯ ಮಾಡಿಬಿಟ್ಟು ಹೊರಗಡೆ ಎಲ್ಲ ಕೊಟ್ಟೋದು, ಮೇಯಿಸೋದಕ್ಕೆಲ್ಲ ಹೊರಗಡೆ ಬಿಡೋದು, ಹಂಗೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ಜಾಗಗಳಿಗೆಲ್ಲ ಅದು ಹರಡಿ ಬೇರೆ ಜಾನುವಾರುಗಳು, ನಿಮ್ಮ ಊರಿನ ಜಾನುವಾರು ಆಗಿರ್ಬೋದು, ಪಕ್ಕದ ಊರಿನ ಜಾನುವಾರು ಆಗಿರ್ಬೋದು, ಅವಕ್ಕೂ ಕೂಡ ಅವ ಪ್ರಾಣಕ್ಕೂ ಕೂಡ ಕುತ್ತ ಆಗೋಕ್ಕೆ ನೀವೇ ಕಾರಣ ಆಗ್ತೀರಾ. ಹಾಗಾಗಿ ಈ ಥರದ ತಪ್ಪುಗಳನ್ನು ನಮ್ಮ ರೈತರು ಮಾಡಬಾರ್ದು. ಅಕ್ಟೋಬರ್ 19 ಬುಧವಾರ ಬಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ JG ರಾಜಣ್ಣ ಅವರೊಂದಿಗೆ ಮಾತುಕತೆ. ಆಮೇಲೆ ಮಣ್ಣಿನಲ್ಲಿ ನಾವು ಗುಂಡಿಗಳನ್ನು ತೆಗೆಯಬೇಕಾಗುತ್ತೆ. ಸೊ ಅದರಲ್ಲಿ ನಾವು ಅಂತರ ಏನು ಹೇಳ್ತೀವಿ ಅಂದರೆ ಸಾಲಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಸ್ಪೇಸಿಂಗ್ ಕೊಡಬೇಕು ಅಂತ ಹೇಳ್ತೀವಿ. ಜೊತೆಗೆ 1 ಅಡಿ ಆಳಕ್ಕೆ 1 ರಿಂದ 1.5 ಅಡಿ ತಕ ತೆಗಿಬೋದು. ಸೊ ಯಾಕೆಂದರೆ ಬಾಳೆ ಬೆಳೆದ ನಂತರ ಗೊನೆ ದಪ್ಪ ಆದಾಗ ಕೆಳಗಡೆ ಬೀಳಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಬಾಳೆನ ಗುಂಡಿಯಿಂದಲೇ ನಾವು ಬರಬೇಕಾಗ್ತದೆ. 1.5 ಅಡಿ ಆಳ ನಾವೇನು ಗುಂಡಿ ತೆಗಿತೀವಿ ಅದರಲ್ಲಿ ಕೆಲವು ಪೌಷ್ಟಿಕಾಂಶವನ್ನು ಕೊಡಬೇಕಾಗುತ್ತೆ. ಮಣ್ಣು ಪರೀಕ್ಷೆ ಆಧಾರ ನಾವು ಯಾಕೆ ಮಣ್ಣು ಪರೀಕ್ಷೆ ಅಂತ ಅಲ್ಲಿ ನಾನು ಅದನ್ನು ಉಲ್ಲೇಖ ಮಾಡಿದೆ ಅಂದರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರನ ಬೇಸಲ್ ಡೋಸೇಜ್ ಅಥವಾ ಪ್ರಪ್ರಥಮವಾಗಿ ಬುಡಕ್ಕೆ ಕೊಡಬೇಕಾಗುತ್ತೆ. ಅಕ್ಟೋಬರ್ 20 ಗುರುವಾರ ಸಮಗ್ರ ಕೃಷಿಯಲ್ಲಿ ಸಂತೃಪ್ತ ಬದುಕನ್ನು ಕುರಿತು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚಿಕ್ಕ ದೊಡ್ಡಿಯಲ್ಲಿ ಕೃಷಿ ನಡೆಸುತ್ತಿರುವ ಕೃಷಿಕ ದಂಪತಿ ಸಿಪಿ ಕೃಷ್ಣ ಮತ್ತು ಶ್ರೀಮತಿ ವಿಬಿ ಮಂಜುಳಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಅಕ್ಟೋಬರ್ 21 ಶುಕ್ರವಾರ. ನಿಂಬೆ, ಕಿತ್ತಲೆ, ಅದ್ರ ಜೊತೆಗೆ ಮಾವು, ಅರಸು,